ಔಷಧಿಗಳಿದಾವೆ. ಔಷಧಿಗಳು ಏನ್ ಮಾಡ್ತೀವಿ ನಾವು, ಒಂದು ವಾರಕ್ಕೂ 15 ದಿನಕ್ಕೂ ಒಂದ್ಸರಿ ಅದ ಮೇವ್ ರೀತಿ ಕೊಡ್ತೀವಿ ಅದಕ್ಕೆ. ಔಷಧಿ ಸಸ್ಯಗಳು ಅದಕ್ಕೋಸ್ಕರ ಬೆಳೆಸಿದೀರಾ ನೀವು ಅಥವಾ? ಅದೇನಿಲ್ಲ ಸರ್, ಎಲ್ಲ ಪ್ರಕೃತಿಯಲ್ಲಿ ಪ್ರಕೃತಿಯಲ್ಲಿ ಇರುವಂತಹ ಪದಾರ್ಥಗಳೆಲ್ಲ ಅವೆಲ್ಲ ನಾವೇನ್ ಬೆಳೆಸ್ಬೇಕು ಸ್ವತಃ ಸ್ವಂತವಾಗಿ, ಅದನ್ನ ಎಲ್ಲಿಂದೋ ತಂದು ಬೆಳೆಸ್ಬೇಕಾದ ಅವಶ್ಯಕತೆನೇ ಇಲ್ಲ. ಅದ್ರೊಟ್ಟಿಗೆ ಅದೇ ಹುಟ್ಟಿರ್ತದೆ, ಅದನ್ನ ನಾವು ಪತ್ತೆ ಮಾಡ್ಕೋಬೇಕು, ಅದನ್ನ ತಿನ್ನಿಸ್ಬೇಕು ಅಷ್ಟೇ. ಆ ರೀತಿ ಮಾಡಿಕೊಂಡು ಇವತ್ತು ನಮ್ಮ ಹಸುಗಳಿಗೆ ಯಾವುದೇ ಒಂದು ಇಂಜೆಕ್ಷನ್ ಕೊಡಿಸಿಲ್ಲ, ಯಾವುದೇ ರೀತಿಯಾದ ರೋಗ ಬರಲಿಲ್ಲ, ಯಾವುದೇ ರೀತಿಯಾದ ಒಂದು ಇದು ಬರಲಿಲ್ಲ. ಭಾರಿ ಚೆನ್ನಾಗಿದ್ದವು ನಮ್ಮ ಹಸುಗಳು. ಪ್ರತಿಯೊಬ್ರು ಹೇಳೋರು ಎಲ್ಲ ನಮ್ಮೆಲ್ಲ ರೋಗ ಬಂದು 8,000 ಖರ್ಚು ಮಾಡ್ದೋ, 8,000 ಖರ್ಚು ಮಾಡ್ದೋ, ಹಂಗಾಯ್ತು ಹಿಂಗಾಯ್ತು ಸೋತೋದ ಅಂತ. ನಮ್ಮ ಹಸುಗಳು ಸಮೃದ್ಧಿಯಾಗಿ ಆರೋಗ್ಯವಾಗಿ ಚೆನ್ನಾಗಿ ಅವ್ರ ಜೊತೆಲೆ ಮೇಯ್ಕೊಂಡು ಹೋಗುವ, ಅವ್ರ ಜೊತೆಲೆ ಬರೋವು. ಕಳಪ ಅವ್ರ ಹಾಗಾದ್ರೆ ಅಂಗಡಿಯಲ್ಲಿ ನೀವು ತಗೊಳ್ಳೋದು ಏನು ಇಲ್ವಾ? ಇಲ್ವಾ, ಇಲ್ಲ ಸರ್. ಅಂಗಡಿಲಿ ಅದೇ ಅಂಗಡಿಲಿ ತಗೊಳ್ಳುವಂಥದ್ದು ಅದೇ ಈ ಉಪ್ಪು ಅಂತ ತಗೋಬೇಕಾಗುತ್ತೆ. ಎಣ್ಣೆ ಎಣ್ಣೆನ ಜಾಸ್ತಿ ನಾವು ಯೂಸ್ ಮಾಡಲ್ಲ. ಅದು ಎಣ್ಣೆ ಯೂಸ್ ಮಾಡೋ ಬದಲಿಗೆ ನಮ್ದು ಶೇಂಗಾ ಬೀಜ ಇದೆಯಲ್ಲ, ಶೇಂಗಾ ಎಳ್ಳು ಮತ್ತೆ ಕಡಲೆ, ಅದನ್ನ ನೀವೇ ಬೆಳಿತೀರಿ? ಅದನ್ನ ನಾವೇ ಸ್ವಲ್ಪ ಬೆಳ್ಕೋತೀವಿ ಮನೆಗಾಗೋಷ್ಟನ್ನ. ಅದನ್ನ ಪೌಡರ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ಕೋತೀವಿ. ನಿಮ್ಮ ಆಹಾರ ಕ್ರಮಗಳಲ್ಲೂ ಕೆಲವೊಂದು? ಹೌದು ಸರ್, ಮಾರ್ಪಾಡುಗಳಾಗಿ ಮಾರ್ಪಾಡಾಗಿದೆ. ನಮ್ಮ ಆಹಾರನ ನಾವೇ ತಯಾರು ಮಾಡ್ಕೋಬೇಕು ಅಂತ ಹೇಳಿ ಅದಕ್ಕೆ ಉಪ್ಪು ಅಂತ ತಗೊಂಬರ್ತಾ ಇದೀವಿ. ಒಂದ್ ಬಟ್ಟೆಗೊಂದು ಸೋಪ್ ಒಂದು ಅದನ್ನು ಮಾಡ್ತಾ ಇದ್ದೋ, ಅದನ್ನು ನಿಲ್ಸ್ಬಿಟ್ಟಿದೀವಿ ಇವಾಗ. ಅದನ್ನು ಒಂದು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀವಿ. ಈಗ ಏನಂತಾರ ನಿಮ್ಮ ಅಣ್ಣ ತಮ್ಮಂದ್ರು, ಅವರು 4 ಜನ ಆದ್ರೂ ನಿಮ್ ತರ ನಿಮ್ಮ ಮಾರ್ಗನೇ ಬೇರೆ ಇದೆ, ಅವರ ದಾರಿಗಳೇ ಬೇರೆ ಇದೆ. ಹೌದು, ಏನಂತಾರ ಅವರೆಲ್ಲ? ಅಲ್ಲ, ಅವರು ಬರಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಸರ್. ಬರಬೇಕು ಅಂತ ಅವ್ರು ಪ್ರಯತ್ನ ಮಾಡ್ತಾವ್ರೆ, ಬರ್ತಾರೆ ಅವರು. ಇನ್ನೇನು ಅಂದ್ರೆ 3 ವರ್ಷ ಕಷ್ಟಪಟ್ಟರು ನೀವು? ಹೌದು, 3 ವರ್ಷ ಕಷ್ಟಪಟ್ಟು ಸರ್. 3 ವರ್ಷ ಕಷ್ಟಪಟ್ಟಿದ್ದಕ್ಕೆ ಭೂಮಿ ಈಗ ಈ ಸ್ಥಿತಿನಲ್ಲಿ ಇದೆ ಸರ್. ಭೂಮಿ ತಾಯಿ ಅವತ್ತು 3 ವರ್ಷ ನಮ್ಗೆ ಏನು ಕೊಡದ ಇದ್ರೆ ಸಿಕ್ಕಿಲ್ಲ, ಇವತ್ ಕೊಡ್ತಾ ಇದ್ದಾಳೆ. ಸಂತೋಷವಾಗಿದೀವಿ, ಅದರಲ್ಲಿ ಎರಡೊಂದು ಮಾತಿಲ್ಲ. ತೃಪ್ತಿ ಇದೆ ಜೀವನದಲ್ಲಿ, ತೃಪ್ತಿ ಇದೆ ಸರ್. ಸರ್, ಈಗ ನಾವು ಒಂದನ್ನ ಗಮನದಲ್ಲಿ ಇಟ್ಕೋಬೇಕು ರೈತರು. ನಾವು ತಿಂತಾ ಇರೋದು ಅನ್ನ ಅಂತ ತಿಳ್ಕೊಂಡಿರ್ಬೋದು, ಅದು ಮಣ್ಣಲ್ಲಿ ಬರೋದು. ಪ್ರತ್ಯಕ್ಷವಾಗಿ ನಾವು ಅನ್ನ ತಿನ್ನೇ, ಪರೋಕ್ಷವಾಗಿ ಮಣ್ಣೆ ತಿಂತಾ ಇರೋದು. ಆ ಮಣ್ಣನ್ನ ನಾವು ಅಮೃತವಾಗಿ ಮಾಡ್ಕೊಂಡು ತಿಂದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ನಾವು ತಿನ್ನೋ ಅನ್ನದಲ್ಲೂ ಅಮೃತ ಇರುತ್ತೆ. ಅಮೃತ ಇರುತ್ತೆ. ನಾವು ಭೂಮಿನ ಸಾಯಿಸ್ಬಿಟ್ಟು ಅದನ್ನ ನಾವು ಅದ್ರ ಅನ್ನ ಬೆಳೆ ತಿಂತಾವಿ ಅಂತ ಅಂದ್ರೆ ಅದು ಅನ್ನ ಅಲ್ಲ, ಅದು ನನ್ನ ಪ್ರಕಾರ. ಬಹಳ ಸಂತೋಷ ಕಳಪ್ಪ ಅವರೇ, ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಉಪಯುಕ್ತವಾದ ಮಾಹಿತಿಗಳನ್ನ, ಹಾಗೇನೆ ಕೆಲವೊಂದು ವಿಚಾರಗಳನ್ನ ಹೇಳಿದ್ದೀರಿ. ಖಂಡಿತ ನಮ್ಮ ರೈತ ಬಾಂಧವರು ಸಹ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬಹುದು, ಪ್ರಯತ್ನ ಪಡಬಹುದು. ಪ್ರಯತ್ನ ಪಡೋದಕ್ಕೆ ಅವಕಾಶಗಳಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆರ್ಥಿಕವಾಗಿ ಒಂದು ಶಕ್ತಿಯನ್ನ ನಿಮಗೆ ನಿಮ್ಮ ಬೆಳೆಗಳು ನಿಮಗೆ ನೀಡಿವೆ. ಈ ಒಂದು ಬೀಜೋತ್ಪಾದನೆಯಲ್ಲಿ ತೊಡಗಿರೋದ್ರಿಂದ ಇದು ಒಂದು ಒಳ್ಳೆಯ ಕೃಷಿಯ ಒಂದು ವಿಧಾನ ಅಂತಲೇ ನಾವು ಹೇಳ್ಬೋದು. ಗುಣಮಟ್ಟವನ್ನು ಕಾಪಾಡಿಕೊಂಡು ನಾವು ಹೋಗಿದ್ದೆ ಆದರೆ ಇಲ್ಲೂ ಸಹ ಹೆಚ್ಚಿನ ಆದಾಯವನ್ನು ಗಳಿಸೋದಕ್ಕೆ ಅವಕಾಶಗಳು ಇರುತ್ತೆ. ಈ ರೀತಿಯ ಪ್ರಯತ್ನಗಳು ಸಹ ನಮ್ಮ ರೈತ ಬಾಂಧವರು ಹೆಚ್ಚು ಮಾಡೋ ಅಂತ ಮನಸ್ಸು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಮಾತುಕತೆಯನ್ನು ಮುಗಿಸೋಣ. ನಮಸ್ಕಾರ. ನಮಸ್ತೆ ಸರ್. ಕೃಷಿ ಬೀಜೋತ್ಪಾದನೆಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು ಪಿರಿಯಾಪಟ್ಟಣ ತಾಲೂಕು ರಾವಂದೂರು ಹೋಬಳಿ ಹಿಟ್ನೆ ಹೆಬ್ಬಾಗಿಲು ಗ್ರಾಮದ ಕೃಷಿಕ ಕಾಳಪ್ಪ ಅವರೊಂದಿಗಿನ ಸಂದರ್ಶನದ ಎರಡನೆಯ ಭಾಗವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಟೊಮ್ಯಾಟೊ ಬೆಳೆಯಲ್ಲಿ ಸಮಗ್ರ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯ ರೋಗಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ಬಿ ಪಂಪನಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಆಲಿಸಲಿದ್ದೀರಿ. ಈ ಮಣ್ಣು ಚಿನ್ನ, ಈ ಮಣ್ಣೇ ಅನ್ನ, ಭೂತಾಯ ನಂಬಿ ನಾವು ಬೇಸಾಯ ಮಾಡೋಣ. ಶಂಕರಣ್ಣ ಹೇಳ್ ರಾಜಣ್ಣ. ಏ ಕಮಲಕ್ಕ ನೆಟ್ಟಿತ್ತೊಕ್ಕೆ ಸಂಜೆ ಹೋಗಕ್ಕಿಲ್ವತ್ತ, ಈಗ ರಾತ್ರಿ ಹೊತ್ತಾಗ ಬನ್ನಿ ಅಂತಂದವಳೆ. ಯಾಕಂತ? ಅದೇನು ಯುವತಿ ಮಂಡಳಿ ಅವ್ರಿಗೆ ಟ್ರೈನಿಂಗ್ ಕೊಡಕ್ ಹೋದಳಂತೆ. ಆ ಹೇಳ್ತಾ ಇದ್ಲುಕಪ್ಪ, ಅದೇನ ಅದ್ರ ಜೊತೆಗೆ ಸ್ತ್ರೀ ಶಕ್ತಿ ಅವರಲ್ಲಪ್ಪ, ಅವ್ರಿಗೂ ಟ್ರೈನಿಂಗ್ ಕೊಡಕ್ ಹೋದಳಂತೆ. ಓ ನೋಡಪ್ಪ ಶಂಕರಣ್ಣ ರಾಜಣ್ಣ, ಇನ್ಮೇಲೆ ಕಾಫಿ ತಿಂಡಿ ಟೈಮಿಗೆ ನೀವು ಬರಬೇಡಿ. ಅದೇ ನಂಗೊಸಿ ಕೆಲಸ ಅದೆ, ಒಟ್ಟಿಗೆ ಊಟದ ಟೈಮ್ಗೆ ಬಂದ್ಬಿಡಿ. ಓ ಸರಿ ಬಿಡು, ಊಟ ಮಾಡ್ಕೊಂಡು ಹರಟೆ ಹೊಡೆಯೋಣ. ಪ್ರತಿ ಭಾನುವಾರ ಸಂಜೆ 6:50 ಕೃಷಿರಂಗದಲ್ಲಿ ಪ್ರಸಾರವಾಗುತ್ತಿದ್ದ ತೋರಣ ಹೂರಣ ಈಗ ಅದೇ ದಿನ ರಾತ್ರಿ 9:00 ರೈತಾಪಿ ಜನರೇ, ನಾಡಿನ ಒಡೆಯರು, ಅವರಾಸೆ ಕನಸೇ ಜೀವಂತ ಉಸಿರು.